ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ವಿವಿಧೆಡೆ ಹಲವು ಜಾಗೃತಿ ಕಾರ್ಯಕ್ರಮ ಆಯೋಜನೆ. ಚುನಾವಣಾ ವೆಚ್ಚ ವೀಕ್ಷಣೆಗೆ ಚಿತ್ರದುರ್ಗ ಜಿಲ್ಲೆಗೆ ಮೂವರು ವೀಕ್ಷಕರ ನೇಮಕ. ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಭಾರತ್ ಗೌರವ್ ಕಾಶಿ ದರ್ಶನ ಪ್ರವಾಸ ರದ್ದು. ಹಾಗೂ ರಾಜ್ಯದ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆ ಸಂಭವ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಮಾರುಕಟ್ಟೆಯಿಂದ ನಾವು ಖರೀದಿಸುವ ಯಾವುದೇ ವಸ್ತುವಿನ ಕುರಿತು ಪೂರ್ಣ ಮಾಹಿತಿ ಪಡೆಯುವ ಹಕ್ಕು ನಮಗಿದೆ. ಸೇವೆಯಲ್ಲಿ ಅಲಕ್ಷ್ಯ, ಕಳಪೆ ಗುಣಮಟ್ಟ, ಗ್ರಾಹಕ ಶೋಷಣೆ, ದೋಷಪೂರ್ಣ ನಿರ್ವಹಣೆ, ಈ ಕುರಿತು ದೂರುಗಳಿದ್ದಲ್ಲಿ ಕಡಿಮೆ ಖರ್ಚಿನಲ್ಲಿ ಶೀಘ್ರ ನ್ಯಾಯದಾನ ನೀಡಲು ಗ್ರಾಹಕ ರಕ್ಷಣಾ ಕಾಯ್ದೆ ಇದೆ. ಗ್ರಾಹಕರು ಜಾಗೃತರಿರಬೇಕು. ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ರಕ್ಷಣೆ ಪ್ರತಿಯೊಬ್ಬನ ಹಕ್ಕು. ಸಮಯ ಆಗಿದೆ 6:51. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಕೇಳೋಣ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು. ಸಕಲ ಚೇತನಾರಾಧನ ದೈವವೇ ಓ ವಾಗದಿ ದೇವಿ ಓ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರೆ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಕುರಿತು ಸಂದರ್ಶನ ಹಾಗೂ ಜನಪದ ಗೀತೆಯನ್ನು ಕೇಳುತ್ತೀರಿ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳೋಣ ಮಾವಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾ ಸವಿತಾ ಎಸ್ಎಂ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಸವಿತಾ ಅವರೇ. ನಮಸ್ಕಾರ ಜಗದೀಶ್. ಮಾವು ನಮ್ಮ ಮುಖ್ಯವಾದ ಹಣ್ಣಿನ ಬೆಳೆ, ಇದನ್ನ ಹಣ್ಣುಗಳ ರಾಜ ಅಂತ ಕೂಡ ನಾವು ಕರಿತೀವಿ. ಹೌದು, ಮಾವನ್ನ ಮುಖ್ಯವಾಗಿ ನಾವು ಬೇಸಿಗೆ ಕಾಲದಲ್ಲೇ ಕಾಣ್ತೀವಿ. ಇದು ಒಂದು ಹಂಗಾಮಿಗೆ ಸೀಮಿತವಾಗಿರುವಂತಹ ಹಣ್ಣಿನ ಬೆಳೆ. ಆ ಒಂದು ಸಮಯದಲ್ಲಿ ಅದು ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಲಭ್ಯವಾಗುತ್ತೆ. ಆ ನಂತರ ನಮಗೆ ಬೇಕು ಅಂದ್ರೂ ಕೂಡ ಇದು ಸಿಗೋದಿಲ್ಲ. ಆದರೆ ಇವತ್ತು ಮೌಲ್ಯವರ್ಧನೆಯಿಂದ ಈ ಒಂದು ಮಾವಿನ ಉತ್ಪನ್ನಗಳು ಇಡೀ ವರ್ಷ ಸಿಗೋ ರೀತಿಯಲ್ಲಿ ಆಗಿದೆ, ವಿಶೇಷವಾಗಿ ನಮ್ಮ ಆಹಾರ ತಜ್ಞರ ಒಂದು ಪ್ರಯತ್ನದಿಂದ. ಹೌದು, ತಾವಿವತ್ತು ಮುಖ್ಯವಾಗಿ ಈ ಮಾವಿನ ಒಂದು ಪೌಷ್ಟಿಕತೆ ಮತ್ತು ಈ ಮಾವಿನಲ್ಲಿ ನಾವು ಯಾವ ರೀತಿಯಾಗಿ ಒಂದು ಮೌಲ್ಯವರ್ಧನೆಯನ್ನು ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಮ್ಮ ಗ್ರಾಮೀಣ ಮಹಿಳೆಯರಿಗೆ ಮತ್ತು ರೈತ ಬಾಂಧವರಿಗೆ ಪರಿಚಯವನ್ನು ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಈ ಮಾವಿನ ಹಣ್ಣಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ಪರಿಚಯ ಮಾಡಿಕೊಡ್ತೀರ? ಈ ಮಾವಿನಲ್ಲಿ ಮುಖ್ಯವಾಗಿ ಕೆಲವು ಪೋಷಕಾಂಶಗಳಿದೆ. ಮೊದಲನೇದಾಗಿ ಇದರಲ್ಲಿ ಕ್ಯಾರೋಟಿನ್ ಅಂಶ ತುಂಬಾ ಜಾಸ್ತಿ ಇದೆ, ಅಂದ್ರೆ ಇದಕ್ಕೆ ನಾವು ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ. ಇದು 2743 ಮೈಕ್ರೋಗ್ರಾಮ್ನಷ್ಟು ಇದೆ. ಈ ಬೀಟಾ ಕ್ಯಾರೋಟಿನ್ ನಾವು ತಿಂದಾದ ಮೇಲೆ ನಮ್ಮ ದೇಹದಲ್ಲಿ ವಿಟಮಿನ್ ಎ ಅಂದ್ರೆ ಅನ್ನಾಂಗ ಎ ಆಗಿ ಪರಿವರ್ತನೆ ಆಗ್ಬಿಡುತ್ತೆ. ಸೊ ಈ ಅನ್ನಾಂಗ ಎ ನಮ್ಗೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಇದರ ಕೊರತೆಯನ್ನ ನಾವು ನೀಗಿಸ್ಲಿಕ್ಕೆ ಇದನ್ನ ಬೇಕಾಗುತ್ತೆ. ಇದ್ರ ಕೊರತೆ ಆದಾಗ ಏನಾಗಬಹುದು ಅಂದ್ರೆ, ಇದರಿಂದ ಹೆಚ್ಚಾಗಿ ಈ ಶಾಲೆಗೆ ಹೋಗೋ ಮಕ್ಕಳು ಆ ವಯಸ್ಸಲ್ಲಿ 6 ವರ್ಷದ ಒಳಗಡೆ ವಯಸ್ಸಲ್ಲಿ ಇರುಳುಗಣ್ಣು ಕಾಣಬಹುದು. ಇರುಳುಗಣ್ಣು ಅಂದ್ರೆ ಸಾಯಂಕಾಲ ಟೈಮಲ್ಲಿ ಕಣ್ಣು ಕಾಣಿಸೋದಿಲ್ಲ, ಬೆಳಗ್ಗೆ ಹೊತ್ತು ಸಾಮಾನ್ಯವಾಗಿ ಕಾಣಿಸುತ್ತೆ. ಹೌದು, ಈ ಕೊರತೆ ವಿಟಮಿನ್ ಎ ಅನ್ನಾಂಗ ಎ ಕೊರತೆ ಆದಾಗ ಮಾತ್ರ ಇರುಳುಗಣ್ಣು ಅಂತ ಬರುತ್ತೆ. ಇದು ಅವಾಗನೂ ಅದನ್ನ ಕೇರ್ ತಗೊಳ್ಳಿಲ್ಲ ಅಂದ್ರೆ, ಅಥವಾ ಅದಕ್ಕೆ ನಾವು ಏನ್ ಬೇಕೋ ಅದು ಪರಿಹಾರ ನೀಡಿಲ್ಲ ಅಂದ್ರೆ ಅದು ಕುರುಡುತನಕ್ಕೆ ಬದಲಾವಣೆ ಆಗುತ್ತೆ, ಶಾಶ್ವತ ಕುರುಡುತನ. ಹೌದು, ಈ ವಿಟಮಿನ್ ಎ ಕೊರತೆಯಿಂದ. ಆಮೇಲೆ ಈ ವಿಟಮಿನ್ ಎ ಕೊರತೆಯಿಂದ ಈ ಚರ್ಮ ರೋಗನೂ ಬರಬಹುದು, ಮತ್ತೆ ಈ ರೋಗ ನಿರೋಧಕ ಶಕ್ತಿ ಏನ್ ನಮ್ಮಲ್ಲಿದೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಆದ್ರಿಂದ ನಮ್ಗೆ ಈ ಬೀಟಾ ಕೆರೋಟಿನ್ ಏನಿದೆಯಲ್ಲ ಅದು ತುಂಬಾ ಮುಖ್ಯ. ಇದರಲ್ಲಿ ಬೇರೆ ಪೋಷಕಾಂಶಗಳು ಸ್ವಲ್ಪ ಕಡಿಮೆನೆ ಇದೆ. ಅಂದ್ರೆ ಈಗ ನಾವು ಹೇಳಿದ್ರೆ ಪ್ರೋಟೀನ್ ಏನ್ ಸಸಾರಜನಕ ಹೇಳ್ತೀವಲ್ಲ ಅದು 0.6% ಅಷ್ಟಿದೆ. ಹೌದು, ಕೊಬ್ಬು ಕಡಿಮೆ ಇದೆ, 0.4%. ಇದರಲ್ಲಿ ಸ್ವಲ್ಪ ಫೈಬರ್ ಮಟ್ಟ ಇದೆ, 1 ಗ್ರಾಮ್ ತನಕ ಫೈಬರ್ ಇರುತ್ತೆ, ನಾರಿನಾಂಶ. ಆಮೇಲೆ ಇದರಲ್ಲಿ ಸರ್ಕರ ಪಿಷ್ಟ ಕೂಡ 20 ಗ್ರಾಮ್ನಷ್ಟಿದೆ. ಆಮೇಲೆ ಇದರಿಂದ ನಮ್ಮ ಕ್ಯಾಲರೀಸ್ ತುಂಬಾ ಕಡಿಮೆನೆ ಸಿಗೋದು ನಮ್ಗೆ. ಹೆಚ್ಚಂದ್ರೆ 75-100 ಕಿಲೋ ಕ್ಯಾಲರೀಸ್ ಸಿಗುತ್ತೆ ನಮ್ಗೆ ಪ್ರತಿ 100 ಗ್ರಾಮ್ ಹಣ್ಣಲ್ಲಿ. ಇನ್ನೊಂದು ಇದರಲ್ಲಿ ವಿಟಮಿನ್ ಸಿ ಅಂದ್ರೆ ಅನ್ನಾಂಗ ಸಿ ಕೂಡ ಇದೆ ಇದರಲ್ಲಿ, ಯಾವುದೇ ಹುಳಿ ಹಣ್ಣಲ್ಲಿ ಇರುವಂತ ಅಂಶ ಇದು. ಸೊ ಇದು ಸ್ವಲ್ಪ ಈ ಹಣ್ಣಲ್ಲೂ ಕೂಡ ಇದೆ, ಅಂದ್ರೆ ಹುಳಿ ಅಂಶನೂ ಕೂಡ ಇದೆ ಅಂತ ಹೇಳಿ. ಹೌದು, ಅಂದ್ರೆ ಅನ್ನಾಂಗ ಸಿ. ಅನ್ನಾಂಗ ಸಿ ಅಂದ್ರೆ ಇದರಲ್ಲಿ ಎ ಅನ್ನಾಂಗ ಸಾಕಷ್ಟು ಪ್ರಮಾಣದಲ್ಲಿ. ಹೌದು, ಎ ಅನ್ನಾಂಗಕ್ಕೆ ಹೆಚ್ಚು ಇದು ಗೊತ್ತಾಗುವಂತ ಹಣ್ಣು. ಆದ್ರೆ ಇದರಲ್ಲಿ ನೆಕ್ಸ್ಟ್ ನೋಡಿದ್ರೆ ನಾವು ಸಿ ಅಂಶನು ಕೂಡ ಸ್ವಲ್ಪ ಇದೆ ಅಂತ ಹೇಳ್ಬಹುದು. ಇನ್ನ ಮುಖ್ಯವಾಗಿ ಈ ಮಾವಿನ ಹಣ್ಣಿನ ಸಂರಕ್ಷಣೆಯ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಹೌದು, ಈಗ ಸಂರಕ್ಷಣೆ ನಾವು ಮಾಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಗೊತ್ತು ಇದು ಒಂದೇ ಋತುವಲ್ಲಿ ನಮ್ಗೆ ಸಿಗುವಂತ ಹಣ್ಣು. ಸೊ ಈ ಹಣ್ಣು ನಮ್ಗೆ ಬೇರೆ ಋತುವಲ್ಲಿ ನಾವು ಅದನ್ನ ಅನುಭವಿಸಬೇಕು ತಿನ್ಬೇಕು ಅಂದ್ರೆ ನಾವು ಅದನ್ನ ಸಂಸ್ಕರಣೆ ಮಾಡಿ ಮತ್ತೆ ಸಂರಕ್ಷಣೆ ಮಾಡಬೇಕಾಗತ್ತೆ. ಸೊ ಇದು ನಾವು ಸಂರಕ್ಷಣೆ ಮಾಡೋ ಉದ್ದೇಶ ಏನಂದ್ರೆ ಆ ರುಚಿ ಮತ್ತು ಪೌಷ್ಟಿಕಾಂಶಗಳನ್ನ ನಾವು ಇನ್ನೊಂದು ಕಾಲದಲ್ಲೂ ಉಪಯೋಗಿಸೋ ದೃಷ್ಟಿಯಿಂದ ನಾವು ಇದನ್ನ ಸಂರಕ್ಷಣೆ ಮಾಡಬಹುದು. ಈಗ ಮೌಲ್ಯವರ್ಧನೆ ಅಂದ್ರೆ ಹೇಳ್ತೀನಿ ನಿಮ್ಗೆ. ಮೌಲ್ಯವರ್ಧನೆ ಅಂದ್ರೆ ಈಗ ಯಾವುದೇ ಒಂದು ಕಚ್ಚಾ ಪದಾರ್ಥನ ನಾವು ಅದಕ್ಕೆ ಬೇರೆ ಪದಾರ್ಥಗಳನ್ನ ಸೇರಿಸಿ ಅದರ ಮೌಲ್ಯ ಹೆಚ್ಚಿಸಿ ಒಂದು ಒಳ್ಳೆ ಉತ್ಪನ್ನ ತಯಾರಿಸಿ ನಾವು ಏನ್ ಈ ಗ್ರಾಹಕರಿಗೆ ಮಾರಾಟ ಮಾಡ್ತಾರಲ್ಲ ಅದಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ತಾರೆ. ಅದರ ಬೆಲೆ ಹೆಚ್ಚಾಗುತ್ತೆ. ಹೌದು, ಬೆಲೆ ಹೆಚ್ಚಾಗುತ್ತೆ, ಪೌಷ್ಟಿಕಾಂಶ ಹೆಚ್ಚಾಗುತ್ತೆ. ಬರೀ ನಾವು ವ್ಯವಹಾರಿಕ ದೃಷ್ಟಿಯಿಂದ ನೋಡೋದು ಅಷ್ಟೇ ಅಲ್ಲ, ಹೌದು, ಅದರ ಪೌಷ್ಟಿಕಾಂಶದ ದೃಷ್ಟಿಯಿಂದಲೂ ಕೂಡ ಅದು ಮೌಲ್ಯವರ್ಧನೆ ಆಗುತ್ತೆ. ಆಮೇಲೆ ಯಾವಾಗ ಅದು ಸಿಗಲ್ಲ ಆ ಟೈಮಲ್ಲೂ ನಾವು ಅದನ್ನ ಅನುಭವಿಸಬಹುದು, ಅದು ಬಹಳ ಮುಖ್ಯವಾದಂತ ವಿಷಯ ಇದರಲ್ಲಿ. ಹೌದು, ಇವತ್ತು ನಾವು ಮಾರುಕಟ್ಟೆಯಲ್ಲಿ ನೋಡಿದ್ರೆ ಉಪ್ಪಿನಕಾಯಿ ಸಿಗುತ್ತೆ, ಮಾವಿನ ಒಂದು ರಸ ಸಿಗುತ್ತೆ, ಇವೆಲ್ಲ ಮೌಲ್ಯವರ್ಧನೆಯ ಒಂದು ಉತ್ಪನ್ನಗಳು ಅಂತ ಹೇಳ್ಬಹುದು. ಹೌದು, ಅದೇ ಈ ಸುಗ್ಗಿ ಕಾಲದಲ್ಲಿ ನಮ್ಗೆ ಹೆಚ್ಚಿಗೆ ಉತ್ಪನ್ನ ಆಗಿರುತ್ತಲ್ಲ, ಸೊ ಅದನ್ನೆಲ್ಲ ನಾವು ಸೇರಿಸಿಕೊಂಡು ಮೌಲ್ಯವರ್ಧನೆ ಮಾಡಿ ವರ್ಷವಿಡೀ ಅದನ್ನ ಉಪಯೋಗಿಸ್ಕೋಬಹುದಾಗಿದೆ. ಈಗ ತಾಜಾ ಉತ್ಪನ್ನಗಳ ಬೆಲೆ ಹೇಗೆ ಹೆಚ್ಚು ಕಡಿಮೆ ಆಗುತ್ತೆ ಅದು ಕೂಡ ಇದ್ರ ಮೇಲೆ ಅವಲಂಬನೆ ಪಟ್ಟಿದೆ. ಯಾಕಂದ್ರೆ ಇದು ತಾಜಾ ಉತ್ಪನ್ನ ಜಾಸ್ತಿ ಇದ್ದಾಗ ಬೆಲೆ ಕಡಿಮೆ ಆಗೋದು ಸಹಜ. ಸೊ ಅದನ್ನ ನಾವು ಮೌಲ್ಯವರ್ಧನೆಗೆ ಒಂದ್ ಸ್ವಲ್ಪ ತಗೊಂಡ್ರೆ ಏನಾಗುತ್ತೆ, ಈ ಬೆಲೆ ನಾವು ಏನ್ ನಿಯಂತ್ರಣ ಮಾಡ್ಕೋಬಹುದಾಗಿದೆ. ಇದರಲ್ಲಿ ಈ ಉತ್ಪಾದನೆಯ ಒಂದು ಆಧಾರದ ಮೇಲೆ ಹೆಚ್ಚು ಉತ್ಪಾದನೆ ಆದಾಗ ಇದರ ಒಂದು ಮೌಲ್ಯವರ್ಧನೆಯನ್ನು ಮಾಡಿಕೊಂಡು ನಾವು ಅದನ್ನು ಹೆಚ್ಚು ಕಾಲ ಸಂರಕ್ಷಣೆ ಮಾಡಬಹುದು. ಅದು ಒಂದು ಈ ಮೌಲ್ಯವರ್ಧನೆಯ ಉಪಯೋಗ ಅಂತಾನೆ ಹೇಳಬಹುದು. ಆಮೇಲೆ ಇದನ್ನ ಈಗ ನಾವು ಸಂಸ್ಕರಣೆ ಮಾಡುವಾಗ ಈಗ ಹಿಂದಿನ ಕಾಲದಲ್ಲೂ ಮಾಡ್ತಾ ಇದ್ರು, ಉಪ್ಪನ್ನು ಬಳಸ್ತಾ ಇದ್ರು, ಸಕ್ಕರೆ ಬಳಸ್ತಾ ಇದ್ರು, ಎಣ್ಣೆ ಅಂಶ ಬಳಸ್ತಾ ಇದ್ರು. ಸೊ ಇದ್ರೆಲ್ಲಿಂದನೂ ವರ್ಷ ಇಡುವಂತ ಪದಾರ್ಥಗಳನ್ನ ತಯಾರಿಸ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ನಾವು ಕ್ಲಾಸ್ 2 ರಿಸರ್ವೇಟಿವ್ಸ್ ಅಂದ್ರೆ ಸಂರಕ್ಷಿತ ವಸ್ತುಗಳನ್ನು ಬಳಸಿ ನಾವು ಕೆಲವೊಂದು ವೈಜ್ಞಾನಿಕವಾಗಿ ತಯಾರಿಸಿ ವರ್ಷ ಇಡೀ ಇಡುವಂತ ಪದಾರ್ಥಗಳನ್ನ ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಇದಾವೆ. ಈಗ ಸ್ಕ್ವಾಶ್ ಅಂತ ಹೇಳ್ತಾರೆ, ಅಂದ್ರೆ ಅದು ಗಟ್ಟಿ ರಸ, ಮಾವಿನ ರಸ. ಸೊ ಅದು ಒಂದು ಸಲ ತಯಾರಿಸಿದ್ರೆ ಅದರಿಂದ ನೀವು ಒಂದು ಕಪ್ ಆ ಸ್ಕ್ವಾಶ್ ಇಂದ 5 ಕಪ್ ಜ್ಯೂಸ್ ಮಾಡ್ಕೊಳ್ಳುವಂತ ಸಂಭಾವನೆ ಇದೆ. ಆಮೇಲೆ ಜಾಮ್ ಇದೆ ಮಾರ್ಕೆಟ್ ನಲ್ಲಿ. ಸೊ ಅದರಲ್ಲೂ ಸಂರಕ್ಷಕ ವಸ್ತುಗಳನ್ನ ಉಪಯೋಗಿಸಿ ಅದು ವರ್ಷ ಇಡೀ ಇರುವಂತಹ ಪದಾರ್ಥ. ಆಮೇಲೆ ಉಪ್ಪಿನಕಾಯಿಗಳು, ವಿವಿಧ ಉಪ್ಪಿನಕಾಯಿಗಳು ಇದಾವೆ. ಸೊ ದಿಢೀರಂತ ಮಾಡಿರಂತ ಉಪ್ಪಿನಕಾಯಿಗಳು ಇರುತ್ತೆ, ಅದು ಸ್ವಲ್ಪ ಕಡಿಮೆ ಒಂದು ತಿಂಗಳ ಒಳಗಡೆ ಉಪಯೋಗಿಸುವಂತವು. ಅಥವಾ ಇನ್ನೂ ಜಾಸ್ತಿ ಇಡುವಂತವು ವಿನೆಗರ್ ಬಳಸಿ ಸಂರಕ್ಷಕ ವಸ್ತುಗಳನ್ನ ಬೆಳೆಸಿ ಅದನ್ನು ಕೂಡ ಮಾಡ್ತಾರೆ. ಈಗೀಗ ನಾವು ಒಂದ್ ರೀತಿ ಸುಸಜ್ಜಿತವಾದಂತ ಈ ಒಂದು ಸಂರಕ್ಷಣಕ ಪದಾರ್ಥಗಳನ್ನ ಬಳಸ್ಕೊಳ್ತಾ ಇದ್ವಿ. ಹೌದು. ಇನ್ನ ಮುಖ್ಯವಾಗಿ ಮಾವಿನ ಒಂದು ಮೌಲ್ಯವರ್ಧನೆಗೆ ಬಂದ್ರೆ ಮಾವನ್ನ ಬಳಸ್ಕೊಂಡು ನಾವು ಯಾವ್ಯಾವ ರೀತಿಯಾದಂತಹ ಉತ್ಪನ್ನಗಳನ್ನು ತಯಾರಿಸ್ಕೋಬಹುದು ಅಂತೀರಿ? ಹೌದು, ಮೊದಲೇ ನಮಗ್ ಸಿಗೋದು ಕಾಯಿ. ಸೊ ಕಾಯಿಯಲ್ಲಿ ನಾವು ಚಟ್ನಿ, ತೊಕ್ಕು, ಉಪ್ಪಿನಕಾಯಿಗಳು, ಆಮೇಲೆ ಕಾಯಿಯಿಂದ ಪಾನೀಯ ಕೂಡ ಮಾಡಬಹುದು. ಸೊ ಈ ತರ ಹಲವಾರು ಪದಾರ್ಥಗಳನ್ನ ನಾವು ಕಾಯಿಯಿಂದನೇ ಮಾಡಬಹುದು. ಇನ್ನು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಗುಳಂಬ ಅಂತ ಮಾಡ್ತಾರೆ, ಮಾವಿನಕಾಯಿ ಗುಳಂಬ ಅಂತ. ಅದು ಕಾಯಿಯಿಂದ ಕಾಯಿ ತುರಿದು ಬಿಡು, ಅದು ಅದರಲ್ಲಿ ಸಕ್ಕರೆನೋ ಅಥವಾ ಬೆಲ್ಲನೋ ಸೇರಿಸಿ ಚೆನ್ನಾಗಿ ಕುದಿಸಿ ಅದು ಈ ಊಟದಲ್ಲಿ ಚಪಾತಿ, ಇಡ್ಲಿ, ದೋಸೆ ಜೊತೆ ತಿನ್ನುವಂತ ಪದಾರ್ಥ ಅದು. ನಮ್ಮಲ್ಲಿ ಏನು ಜಾಮ್ ರೀತಿ ಬಳಸ್ಕೊಳ್ಳೋದು? ಹೌದು, ಬಟ್ ಇದು ತುರ್ದಿರಂತ ಕಾಯಿಯಿಂದ ಮಾಡೋದು. ಸೊ ಜಾಮ್ ಆದ್ರೆ ಹಣ್ಣಿಂದ ತಯಾರಿಸಿರ್ತಾರೆ, ಇದು ಕಾಯಿಯಿಂದ ಮಾಡುವಂತ ಪದಾರ್ಥ. ಇದು ಸೀಸನ್ ಸ್ಟಾರ್ಟಿಂಗ್ ಅಲ್ಲಿ ಇದು ಮಾಡ್ಕೊಳ್ತಾರೆ, ಹಂಗಾಮು ಪ್ರಾರಂಭದಲ್ಲಿ ಮಾಡುವಂತ ಪದಾರ್ಥ. ಹಣ್ಣಿನಿಂದ ಯಾವ್ಯಾವ ಮಾಡ್ಕೋಬಹುದು ಅಂತೀರಿ? ಹಣ್ಣಿನಿಂದ ಅದೇ ರಸ, ಗಟ್ಟಿ ರಸ ಮಾಡ್ಕೋಬಹುದು, ಅದಕ್ಕೆ ಸ್ಕ್ವಾಶ್ ಅಂತ ಹೇಳ್ತೀವಿ. ಆಮೇಲೆ ಅದರಿಂದ RTS ಬೆವರೇಜ್, ರೆಡಿ ಟು ಡ್ರಿಂಕ್ ಬೆವರೇಜ್ ಅಂತ ಹೇಳ್ತೀವಿ, ಅಂದ್ರೆ ಪಾನೀಯ. ಈಗ ಮಾರ್ಕೆಟ್ ಅಲ್ಲಿ ಎಷ್ಟೊಂದು ಬಂದಿದಾವೆ ಪಾನೀಯಗಳು. ಸೊ ಆ ರೀತಿ ಮಾಡ್ಕೋಬಹುದು. ಮತ್ತೆ ಈ ಜಾಮ್ ಜೆಲ್ಲಿ ಅಂತಾರಲ್ಲ, ಅದು ಜಾಮ್ ಜೆಲ್ಲಿ ಕೂಡ ಮಾಡಬಹುದು. ಅಷ್ಟೆಲ್ಲ ಒಂದು ಉತ್ಪನ್ನಗಳನ್ನ ನಾವು ಈ ಒಂದು ಮಾವಿನ ಹಣ್ಣಿನಿಂದಲೂ ಕೂಡ ತಯಾರು ಮಾಡ್ಕೋಬಹುದು. ಈಗ ಮಾವಿನಕಾಯಿ ಚಟ್ನಿ ಅಂತ ಅಂದ್ರೆ ತಾವು ಇದನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತೀರಿ? ಈ ಮಾವಿನಕಾಯಿ ಚಟ್ನಿ ತಯಾರಿಸಬೇಕಂದ್ರೆ ಈ 1 ಕೆಜಿ ನೀವು ಮಾವಿನಕಾಯಿ ತಗೊಂಡು ನೀವು ಅದನ್ನ ಸಣ್ಣದಾಗಿ ತುರಿದುಕೊಂಡು ಅದನ್ನ ಮತ್ತೆ ನೀರಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಈ ಬೇಯಿಸ್ಕೊಳ್ಳುವಾಗ ಇದಕ್ಕೆ ಸ್ವಲ್ಪ ಮಸಾಲಾ ಪದಾರ್ಥಗಳು ಅಂದ್ರೆ ಖಾರದ ಪುಡಿ, ಶುಂಠಿ, ಆಮೇಲೆ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿ, ಇದನ್ನೆಲ್ಲ ಒಂದು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ಆ ಕುದಿಯುವ ನೀರಲ್ಲಿ ಬಿಟ್ಟು ಬಿಡಬೇಕು. ಸೊ ಸ್ವಲ್ಪ ಹೊತ್ತಿನ ನಂತರ ಅದು ಆ ಏನ್ ಮಸಾಲಾ ಪದಾರ್ಥ ಎಲ್ಲ ನೀರಲ್ಲಿ ಹೀರ್ಕೊಂಡು ಬಿಟ್ಕೊಳ್ಳುತ್ತೆ. ಆ ಬಟ್ಟೆನ ಚೆನ್ನಾಗಿ ಹಿಂಡು ಬಿಟ್ಟು ತೆಗೆದು ಬಿಡಬೇಕು ಮಸಾಲಾ ಪದಾರ್ಥಗಳು. ಸೊ ಅದು ಚೆನ್ನಾಗಿ ಬೇಯ್ದು ಈ ಗಟ್ಟಿ ಹದ ಬಂದಾಗ ಅದು ನಾವು ಚಟ್ನಿ ಅಂತ ಉಪಯೋಗಿಸ್ಕೊಳ್ಬಹುದು. ಅಂದ್ರೆ ದ್ರವ ಪದಾರ್ಥವನ್ನ ನಾವು ಕುದಿಸಬೇಕಾಗುತ್ತೆ. ಹೌದು, ಚೆನ್ನಾಗಿ ಕುದಿಸಿ ಅದು ಈ ಜಾಮ್ ಹದ ಅಂತ ಏನ್ ಹೇಳ್ತೀವಲ್ಲ ಗಟ್ಟಿ ಹದ, ಸೊ ಆ ಹದ ಬರೋವರೆಗೂ ನಾವು ಅದನ್ನ ಬೇಯಿಸಿ ಆಮೇಲೆ ಅದು ಚಟ್ನಿ ತರ ಉಪಯೋಗಿಸ್ಕೋಬಹುದು. ಇದು ಕೂಡ ತುಂಬಾ ಘನ ಪದಾರ್ಥ ಮತ್ತು ದ್ರವ ಪದಾರ್ಥ ಇದರ ಮಧ್ಯದ ಒಂದು ಹಂತಕ್ಕೆ ಬರಬೇಕಲ್ಲ. ಹೌದು, ಒಂದ್ ಸ್ವಲ್ಪ ಗಟ್ಟಿ ದ್ರವ ರೀತಿಯಲ್ಲಿ ಇರಬೇಕಾಗತ್ತೆ, ಆ ಒಂದು ಮಟ್ಟಕ್ಕೆ ಬರಬೇಕಾಗುತ್ತೆ, ಮಟ್ಟಕ್ಕೆ ಬರಬೇಕು. ಇದನ್ನ ನಾವು ಏನು ಚಟ್ನಿ ಅಂತ ಕರಿತೀವಿ, ಚಟ್ನಿ ಅಂತ ಕರಿತೀವಿ. ಇದಕ್ಕೇನಾದ್ರೂ ಮತ್ತೆ ಸೇರಿಸ್ಕೋಬೇಕಾಗತ್ತ? ಇದಕ್ಕೆ ಟೇಸ್ಟ್ಗೆ ಬೇಕಾದ್ರೆ ಒಂದ್ ಸ್ವಲ್ಪ ಸಕ್ಕರೆ ಸೇರಿಸ್ಕೋಬಹುದು, ಆಮೇಲೆ ಖಾರದ ಪುಡಿ, ಮಸಾಲಾ ಪುಡಿ, ಏನೇನು ಬೇಕೋ ಅದನ್ನೆಲ್ಲ ಸೇರಿಸ್ಕೋಬಹುದು. ಇದನ್ನ ಹೇಗೆ ಬಳಸ್ಕೋಬಹುದು ಅಂತೀರಿ? ಇದು ಕೂಡ ನಾವು ಏನಂದ್ರೆ ಈ ನಮ್ಮ ದಿನನಿತ್ಯ ಜೀವನದಲ್ಲಿ ಏನು ಉಪ್ಪಿನಕಾಯಿ ಬಳಸ್ತೀವಲ್ಲ ಆ ರೀತಿ ನಾವು ಇದು ಕೂಡ ಬಳಸ್ಕೋಬಹುದು. ಇದು ದಿನನಿತ್ಯದ ಚಪಾತಿ, ರೊಟ್ಟಿ, ಅಕ್ಕಿ ರೊಟ್ಟಿ, ದೋಸೆ, ಇಡ್ಲಿ, ಅದರ ಜೊತೆ ನಾವು ಇದನ್ನ ಬಳಸ್ಕೋಬಹುದು. ಇದು ಮುಖ್ಯವಾಗಿ ಮಾವಿನಕಾಯಿ ಚಟ್ನಿ. ಮಾವಿನಕಾಯಿ ಚಟ್ನಿ. ಇನ್ನ ಮಾವಿನಕಾಯಿ ಉಪ್ಪಿನಕಾಯಿ ಬಗ್ಗೆ ಅಂತೂ ನಮ್ಮ ಎಲ್ಲಾ ಗೃಹಿಣಿಯರಿಗೂ ಗೊತ್ತೇ ಇರುತ್ತೆ. ಹೌದು, ಇದನ್ನ ವೈಜ್ಞಾನಿಕವಾಗಿ ಹೇಗೆ ತಯಾರು ಮಾಡ್ಕೋಬಹುದು ಅಂತೀರಿ? ಉಪ್ಪಿನಕಾಯಿಯಲ್ಲಿ ಹೇಳದ್ನಲ್ಲ 2 ತರ, ಒಂದು ದಿಢೀರ್ ಉಪ್ಪಿನ ಉಪ್ಪಿನಕಾಯಿ ಅದೇನಂದ್ರೆ ನೀವು ಈ ಕಮ್ಮಿ ಹುಳಿ ಇರುವಂತಹ ಹಣ್ಣುಗಳನ್ನ ಆಯ್ಕೆ ಮಾಡಿದ್ರೆ ಅದನ್ನ ನೀವು ಹೆಚ್ಚು ಬಿಟ್ಟು ಅದನ್ನ ಒಗ್ಗರಣೆ ಹಾಕೊಂಡು ಸ್ವಲ್ಪ ಬೆಲ್ಲ ಹಾಕೊಂಡು ನೀವು ಒಂದ್ ವಾರ ಅಥವಾ ಒಂದು ತಿಂಗಳ ಮಟ್ಟಿಗೆ ಉಪಯೋಗಿಸ್ಕೋಬಹುದು. ಇದು ಒಂದು ತರ. ಇನ್ನೊಂದು, ತುಂಬಾ ದಿನ ಆಗುವಂತ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕು ಅಂದ್ರೆ ಅದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಸಾಸಿವೆ ಪುಡಿ ಅಥವಾ ಸಾಸಿವೆ ಬೇಳೆ ಅಂತ ಹೇಳ್ತೀವಿ ಅದು, ಸ್ವಲ್ಪ ಸಕ್ಕರೆ, ಮತ್ತೆ ಇದಕ್ಕೆ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆ ಇರುತ್ತಲ್ಲ ಅದು ತುಂಬಾ ಉತ್ತಮವಾಗಿರುತ್ತೆ. ಬೆಳ್ಳುಳ್ಳಿ ಕೂಡ ಹಾಕೋಬಹುದು. ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಮಾವಿನ ಕಾಯಿಗಳನ್ನ ತಗೊಂಡು ನಾವೇನ್ ತೊಳೆದು ಅದನ್ನ ಬಟ್ಟೆಯಿಂದ ಸ್ವಲ್ಪ ಒರೆಸ್ಕೊಂಡು ಆಮೇಲೆ ಅದನ್ನ ಕತ್ತರಿಸಬೇಕು. ಇದಕ್ಕೆ ನಾವು ಎಲ್ಲಾ ಮಸಾಲ ಪದಾರ್ಥಗಳನ್ನ ನಾನು ಈಗೇನ್ ಹೇಳದ್ನಲ್ಲ ಅದನ್ನೆಲ್ಲ ಸೇರಿಸಿ ಅದನ್ನ ಒಂದು ಬರಣಿಯಲ್ಲಿ ತುಂಬಿ ಇಡಬೇಕು. ಇದಕ್ಕೆ ನಾನು ಯಾವ ಎಣ್ಣೆ ಹೇಳಿದೆ ಆ ಎಣ್ಣೆನ ನಾವು ಕಾಯಿಸಿ ಅದನ್ನ ಸ್ವಲ್ಪ ಆರದ ಮೇಲೆ ಆ ಬರಣಿಗೆ ತುಂಬಬೇಕು. ಸೊ ಇದು ನಾವು ಇಟ್ಟು ಒಂದು ತಿಂಗಳಾದ ಮೇಲೆ ಅದು ಸ್ವಲ್ಪ ಕಳೆತು ತಿನ್ನೋ ತರ ಆಗುತ್ತೆ, ಅದನ್ನ ವರ್ಷ ಇಡೀ ಇಟ್ಕೊಂಡು ಉಪಯೋಗಿಸ್ಕೋಬಹುದು. ಇದಕ್ಕೆ ವಿನೆಗರ್ ಕೂಡ ಒಂದು 100 ml ವಿನೆಗರ್ ಹಾಕಿದ್ರೆ ಇನ್ನು ಅದರ ಇನ್ನು ಶೇಖರಣಾ ಅವಧಿ ಇನ್ನು ಜಾಸ್ತಿ ಆಗುತ್ತೆ ಅಂತ. ಮುಖ್ಯವಾಗಿ ಇಲ್ಲಿ ಎಣ್ಣೆನೇ ಒಂದು ರೀತಿಯ ಸಂರಕ್ಷಣ ಪದಾರ್ಥವಾಗಿ ಕೆಲಸ ಮಾಡುತ್ತೆ. ಹೌದು, ಎಣ್ಣೆ, ಉಪ್ಪು ಮತ್ತೆ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಕೂಡ ಹಾಕಬಹುದು ಮತ್ತೆ ವಿನೆಗರ್, ಈ 4 ಅಂಶಗಳು ಸೇರ್ಕೊಂಡು ಇದರ ರಕ್ಷಣೆ ಜಾಸ್ತಿ ಆಗುತ್ತೆ. ಇನ್ನು ಕ್ಲಾಸ್ 2 ಪ್ರಿಸರ್ವೇಟಿವ್ ರಕ್ಷಕ ವಸ್ತು ಹೇಳದ್ನಲ್ಲ, ಸೊ ಸೋಡಿಯಂ ಬೆಂಜೋಯ್ಟ್ ಅಥವಾ ಪೊಟ್ಯಾಸಿಯಂ ಮೆಟಾಬೈಸಲ್ಫೇಟ್ ಕೂಡ 1 kg 1 gram ಹಾಕೊಳ್ಬೇಕಾಗತ್ತೆ. ಅಂದ್ರೆ ಕೆಲವು ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಒಂದು ಮಾವಿನ ಉಪ್ಪಿನಕಾಯಿ ಮಾಡ್ಕೊಂಡಿರ್ತೀವಲ್ಲ ಅದ್ರದ ಮೇಲೂ ಕೂಡ ಶಿಲೀಂಧ್ರ ಬೆಳವಣಿಗೆಯನ್ನು ಕೆಲವು ಸಂದರ್ಭದಲ್ಲಿ ನೋಡ್ತೀವಿ, ಇದು ಯಾಕಾಗಬಹುದು ಅಂತೀರಿ? ಅದೇ, ಇದು ನಾವು ಮಾವಿನಕಾಯಿ ಉಪ್ಪಿನಕಾಯಿ ತಯಾರಿಸುವಾಗ ಅದು ಎಷ್ಟು ಸ್ವಚ್ಛತೆ ಕಾಪಾಡ್ತೀವೋ ಅದ್ರ ಮೇಲೆ ಅವಲಂಬನೆ ಆಗುತ್ತೆ. ಅಲ್ಲೇ ಅದು ಸೋಂಕಾಗಿರುತ್ತೆ. ಹೌದು, ಖಂಡಿತ. ಸೊ ಆಮೇಲೆ ಈ ಕಾಯಿ ನಾವು ಯಾವ್ದು ಆಯ್ಕೆ ಮಾಡ್ತೀವಿ, ಯಾವ ಹಂತದಲ್ಲಿ ಆಯ್ಕೆ ಮಾಡ್ತೀವಿ, ಸೊ ಅದರಲ್ಲಿ ಏನು ಶಿಲೀಂಧ್ರಗಳು ಬರದೇ ಇದ್ರೆ ಅದು ಆ ತರ ಕಾಯಿ ಉಪಯೋಗಿಸ್ಕೊಳ್ಳೋದು ಒಳ್ಳೇದು, ಅಲ್ಲಿಂದಾನೆ ಬಂದಿರುತ್ತೆ ಅದು ಸೋಂಕು. ಆಮೇಲೆ ಈ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಲ್ಲ, ಈ ಕೈಯಿಂದ ನಾವು ಬಳಸೋದು, ಹೌದು, ಅಲ್ಲಿಂದ, ಹೌದು, ಖಂಡಿತ. ಅದಕ್ಕೆ ಎಷ್ಟು ಶುಚಿತ್ವವಾಗಿ ನಾವು ತಯಾರಿಸ್ತೀವೋ ಅಷ್ಟು ದಿನ ಜಾಸ್ತಿ ಅದು ನಾವು ಬಳಸಬಹುದು. ಶುಚಿತ್ವವಾಗಿ ಬಳಸ್ಕೋಬೇಕಾಗತ್ತೆ. ಹೌದು, ಅದನ್ನು ಬಳಸುವಾಗಲೂ ಕೂಡ ನಾವು ಅಡ್ಡದಿಡ್ಡಿಯಾಗಿ ಬಳಸ್ಕೊಳ್ಳೋಣ. ಹೌದು, ಖಂಡಿತ. ಸ್ವಚ್ಛವಾದ ಚಮಚಗಳ ಮೂಲಕ ಅದನ್ನು ತೆಗೆದುಕೊಂಡು ಬಳಸ್ಕೋಬೇಕಾಗತ್ತೆ. ಹೌದು, ಮತ್ತೆ ಕೆಲವು ಸಂದರ್ಭದಲ್ಲಿ ಈ ಎಣ್ಣೆ ಕೆಳಗಡೆ ಮುಳುಗದೇ ಇದ್ರೆ ಅದಕ್ಕೆ ಶಿಲೀಂಧ್ರದ ಬಾಧೆ ಆಗಬಹುದು ಅಂತಾರೆ, ಅದು ನಿಜನೇ? ಅದು ಎಣ್ಣೆ ಅಂತ ಅಲ್ಲ, ಎಣ್ಣೆ ಇರುತ್ತೆ ಮತ್ತೆ ವಿನೆಗರ್ ಅಂತ ಹೇಳಿದ್ನಲ್ಲ, ಸೊ ಆ ಅಂಶ ಎರಡು, ಹೌದು, ಎರಡೂ ನಾವು ಸೇರಿಸಿ ಹುಳಿ ರಸ ಅಂತಾನು ಹೇಳ್ತೀವಿ ನಾವು ವಿನೆಗರ್ಗೆ, ಸೊ ಅದು ಎರಡೂ ಸೇರಿಸಿ ಇದಕ್ಕೆ ಸಂರಕ್ಷಣೆ ನೀಡುತ್ತೆ. ಸೊ ಅದು ಕಡಿಮೆ ಆದಾಗ ಮತ್ತೆ ಈ ಚಮಚಗಳು ಅಥವಾ ತೇವ ಇರುವಂತ ಕೈಗಳು ಉಪಯೋಗಿಸಿದಾಗ ಅದು ಬೇಗ ಹಾಳಾಗುವ ಸಾಧ್ಯತೆ ಇರುತ್ತೆ. ಇನ್ನೊಂದು ತಾವು ತಿಳಿಸಿದ್ದು ಈ ಮಾವಿನಕಾಯಿಯ ಸ್ಕ್ವಾಶ್ ಅಂತ, ಇದರ ಒಂದು ತಯಾರಿಕೆ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತಾರೆ. ಈ ಮಾವಿನಕಾಯಿ ಸ್ಕ್ವಾಶ್ ಅಂದ್ರೆ ಇದು ಗಟ್ಟಿ ರಸ ಅಂತ. ಸೊ ಇದು ನಾವು ಒಂದು ಸಲ ಮಾಡಿ ಇಟ್ಕೊಂಡ್ರೆ ಅದನ್ನ ನಾವು ಈಗ ಒಂದು ಲೋಟ ಈ ಗಟ್ಟಿ ರಸಕ್ಕೆ 4 ನೀರು ಹಾಕೊಂಡು 5 ಮಾಡ್ಕೊಳ್ಳುವಂತ ಸಂಭಾವನೆ ಇದೆ. ಇದು ಇದು ಮಾವಿನಕಾಯ್ದೂ ಮಾಡಬಹುದು, ಮಾವಿನ ಹಣ್ಣಿನ ಕೂಡ ಮಾಡಬಹುದು. ಸೊ ಮಾವಿನ ಹಣ್ಣಿನಿಂದ ಮಾಡೋದು ನಾನು ನಿಮ್ಗೆ ಹೇಳ್ತೀನಿ ಇವಾಗ. ಸೊ 1 kg ನೀವು ಹಣ್ಣಿನ ರಸ ತಗೊಂಡ್ರೆ ಅದಕ್ಕೆ ಸುಮಾರು 2 kg ಸಕ್ಕರೆ ಹಾಕಬೇಕಾಗುತ್ತೆ. ಇದಕ್ಕೆ ಸಿಟ್ರಿಕ್ ಆಸಿಡ್, ಸಿಟ್ರಿಕ್ ಆಮ್ಲ, ಸೊ ಇದು ಒಂದು ರಕ್ಷಕ ವಸ್ತುವಾಗಿನು ಆಮೇಲೆ ಇದು ಟೇಸ್ಟ್ ರುಚಿಗೆ ತುಂಬಾ ಕೆಲಸ ಮಾಡುವಂತ ಪದಾರ್ಥ. ಸೊ ಇದು ಕೂಡ ಒಂದು 10 gram ಹಾಕೊಂಡು ಇದಕ್ಕೆ ರಕ್ಷಕ ವಸ್ತು, ಇದೇನಂದ್ರೆ ನಾವು ವರ್ಷಡಿ ಬೇಕು ಅಂದ್ರೆ ರಕ್ಷಕ ವಸ್ತು ಹಾಕ್ಲೇಬೇಕಾಗುತ್ತೆ. ಇಲ್ಲ ನಾನು ಮನೆಗೆ ಮಾಡ್ಕೋತಾ ಇದ್ದೀನಿ, 1 ಖಾಲಿ ಮಾಡ್ತೀನಿ, ಫ್ರಿಡ್ಜ್ ಎಲ್ಲ ಇಟ್ಕೊಳ್ತೀನಿ ಅಂದ್ರೆ ಈ ರಕ್ಷಕ ವಸ್ತು ಉಪಯೋಗಿಸೋದು ಬೇಕಾಗಿಲ್ಲ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಈ ಸಿಪ್ಪೆ ತೆಗೆದು ಏನು ಹಣ್ಣಿನ ತಿರುಳು 1 kg ತಗೋತೀವಿ, ಇದಕ್ಕೆ 2 kg ಸಕ್ಕರೆಯನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ಈ ರಸ ಕೂಡ ಏನಾದ್ರೂ ಗಟ್ಟಿಯಾಗಿದ್ರೆ ಅದನ್ನ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಆಮೇಲೆ ಕೂಡ ಕುದಿಸ್ಕೊಳ್ಬಹುದು. ಇದಕ್ಕೆ ಒಂದು ಸಲ ಕುದಿ ಆದ್ಮೇಲೆ ಇದನ್ನ ಮಸ್ಲಿನ್ ಕ್ಲಾತ್ ಅಲ್ಲಿ ಒಂದು ಸಲ ಶೋಧಿಸ್ಕೊಳ್ಬೇಕು, ಶೋಧಿಸ್ಕೊಳ್ಬೇಕು. ಸೊ ಶೋಧಿಸ್ಕೊಂಡು ಇದಕ್ಕೆ ಏನ ರಕ್ಷಕ ವಸ್ತುಗಳನ್ನ ಹಾಕಿ ನಾವು 1 ಇಟ್ಕೋಬಹುದು. ಅಂದ್ರೆ ಇದು ಗಟ್ಟಿ ರಸ ಅಂತ ಹೇಳ್ಬೋದು. ಹೌದು, ಸ್ಕ್ವಾಶ್ ಅಂದ್ರೆ ಕಾಯಿಂದನೂ ಮಾಡಬಹುದು, ಹಣ್ಣಿಂದನೂ ಮಾಡಬಹುದು. ಇನ್ನ ಈ ಮಾವಿನಕಾಯಿಯ ಮೊರಬ್ಬ ಅಂತ ಕೇಳ್ತಾ ಇರ್ತೀವಿ, ಇದನ್ನ ಹೇಗೆ ಮಾಡ್ಕೊಳ್ಳೋದು ಅಂತಿದೆ? ಮೊರಬ್ಬಗಳು ಎಷ್ಟೊಂದು ಮಾರ್ಕೆಟ್ ಅಲ್ಲಿ ನೋಡಿದೀರಾ, ಬೆಟ್ಟದಲ್ಲಿದಿರುತ್ತೆ, ಮಾವಿನಕಾಯ್ದಿರುತ್ತೆ. ಹೌದು, ಇದನ್ನ ನಾವು ಹೇಗೆ ಅಂದ್ರೆ ಹೆಚ್ಕೊಂಡು ಈಗ 1 kg ನಾವು ಏನಾದ್ ಕಾಯಿಗೆ 1 kg ಸಕ್ಕರೆ ಹಾಕಬೇಕಾಗತ್ತೆ. ಸೊ 1 kg ಕಾಯಿ ನಾವು ಹೆಚ್ಕೊಂಡಾಗ ಅದರಲ್ಲಿ 1/3 ಭಾಗದ ಸಕ್ಕರೆ ಅಂದ್ರೆ ಅರವತ್ತು ಗ್ರಾಮ್ನಷ್ಟು ಸಕ್ಕರೆ ನಾವು ಅದನ್ನ ಬೇಯಿಸಿ ಅದನ್ನ ಒಂದು ಪಾಕ ತೆಗೆದುಕೊಂಡು ಅದರಲ್ಲಿ ಹಾಕಿಡಬೇಕಾಗುತ್ತೆ. ಸೊ ಒಂದು ದಿನ ಕಳೆದ ನಂತರ ಮತ್ತೆ ಇನ್ನೊಂದು ಒಂದನೇ ಮೂರು ಭಾಗದ ಸಕ್ಕರೆಯಲ್ಲಿ ಮತ್ತೆ ಇನ್ನೊಂದ್ಸಲ ಅದನ್ನ ಹಾಕೊಂಡು ಕುದಿಸಿ ಮತ್ತೆ ಅದನ್ನ ಹಾಕೊಳ್ಬೇಕಾಗತ್ತೆ. ಸೊ ಈ ರೀತಿ ಮೂರು ದಿನ ಮಾಡಿದ ಮೇಲೆ ಹೌದು ಹಂತವಾಗಿ ಸಕ್ಕರೆಯನ್ನು ಸೇರಿಸುವಂತ ಕೆಲಸವನ್ನು ಮಾಡಬೇಕು. ಸೊ ಮೂರು ದಿನ ಆದ್ಮೇಲೆ ಇದು ಏನ ಸಕ್ಕರೆ ಅಂಶ ಎಲ್ಲ ಒಳಗಡೆ ಹೋಗಿ ಬರೀ ನೀರಿನ ಅಂಶ ಉಳ್ಕೊಳ್ಳುತ್ತೆ. ಸೊ ಅವಾಗ ನೀವು ಅದು ಪಾಕದಿಂದ ತೆಗೆದು ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಇದು ನಿಮ್ಗೆ ಮೊರಬ್ಬ ತರ ಉಪಯೋಗಿಸ್ಕೋಬಹುದು. ಅಂದ್ರೆ ಆ ಒಂದು ಮಾವಿನಕಾಯಿ ಚೂರುಗಳನ್ನ ಹೌದು ಮೊರಬ್ಬ ರೀತಿಯಲ್ಲಿ ನಾವು ಬಳಸ್ಕೋಬಹುದು. ಇನ್ನ ಮಾವಿನಕಾಯಿಯ ಪಾನಕವನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು ಅಂತೀರಿ? ಈ ಮಾವಿನಕಾಯಿ ಪಾನಕ ಕಾಯಿ ಮಾಡುವಂತದ್ದು. ಸೊ ಈ ಮಾವಿನಕಾಯಿ ಸಿಪ್ಪೆ ತೆಗೆದು ಒಳಗಿನ ಏನ್ ತಿರುಳಿದೆಯಲ್ಲ ಅದನ್ನ ತಗೊಂಡು ಅದಕ್ಕೆ ಒಂದು 100 ಗ್ರಾಂನಷ್ಟು ಬೆಲ್ಲ ಸೇರಿಸಿ ಸ್ವಲ್ಪ ಏಲಕ್ಕಿ ಸೇರಿಸಿ ಈ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರು ಹಾಕೊಂಡ್ರೆ ಅದು ಮಾವಿನಕಾಯಿ ಪಾನಕ ರೆಡಿ ಆಗುತ್ತೆ. ಇದು ಫ್ರೆಶ್, ಇದು ಸ್ಟೋರ್ ಮಾಡುವಂತದ್ದಲ್ಲ, ಅಂದ್ರೆ ತಾಜಾವಾಗಿ ಮನೇಲಿ ಮಾಡಿ ಕುಡಿಯುವಂತದ್ದು. ಈಗ ರಾಮನವಮಿಯಲ್ಲೆಲ್ಲ ಈ ಪಾನೀಯನೇ ಜಾಸ್ತಿ ಮಾಡ್ತಾರೆ. ಮಾವಿನಕಾಯಿ ಸಾಕಷ್ಟು ಸಿಗುತ್ತೆ. ಹೌದು. ಇನ್ನು ಆಮ್ಚೋರ್ ಅಂತ ನಾವು ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು ಅಂತೀರಿ? ಈ ಆಮ್ಸೋಲ್ ಅಂದ್ರೆ ಇವಾಗ ಮಾವಿನಕಾಯಿ ಏನು ಋತು ಸ್ಟಾರ್ಟ್ ಆದ ಮೇಲೆ ಈ ಮನೆಯಲ್ಲಿ ಸಣ್ಣ ಸಣ್ಣ ಏನ್ ತಿಂಡಿಗಳು ತಯಾರಿಸ್ತೀವಿ ಅದಕ್ಕೂ ಕೂಡ ಉಪಯೋಗಿಸ್ತೀವಿ. ಈಗ ಉದಾಹರಣೆಗೆ ನೀವು ನೋಡಿದೀರಾ ಈ ಪಾನಿಪುರಿ ಬೇಲ್ಪುರಿ ಎಲ್ಲೂ ಈ ಸೀಸನ್ ಬಂದಾಗ ಮಾವಿನಕಾಯಿ ಹಾಕಿ ಹಾಕ್ತಾರೆ. ಸೊ ಮನೆಯಲ್ಲೂ ಹಲವಾರು ಚಟ್ನಿಗಳು ಮಾಡಿದಾಗೂ ಈ ಮಾವಿನಕಾಯಿ ಸ್ವಲ್ಪ ತುರಿದು ಬಿಟ್ಟು ಹಾಕ್ತಾರೆ. ಸೊ ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈ ಮಾವಿನಕಾಯಿ ತುರಿದು ಬಿಟ್ಟು ಹಾಕಿ ಈ ಸಾಂಬಾರುಗಳು ತಿಳಿಸಾರುಗಳು ಕೂಡ ಮಾಡ್ತಾರೆ. ಸೊ ಇದೇ ರೀತಿ ನೋಡಿದಾಗ ಮಾವಿನಕಾಯಿ ಆಮ್ಸೋಲ್ ಏನಂದ್ರೆ ಇದು ನಾವು ಹೆಚ್ಚಿಬಿಟ್ಟು ಇದನ್ನ ಚೆನ್ನಾಗಿ ಒಣಗಿಸಿ ಮತ್ತೆ ಅದಕ್ಕೆ ಉಪ್ಪು ಬೆರೆಸ್ಬಿಟ್ಟು ಮತ್ತೆ ಚೆನ್ನಾಗಿ ಒಣಗಿಸಿ ಅದು ನಾವು ವರ್ಷ ಇಡೀ ಇಟ್ಕೊಳ್ಳುವಂತದ್ದು. ಸೊ ಇದು ನಾವು ಇಟ್ಕೊಂಡು ಪ್ರತಿ ಮನೆಯಲ್ಲಿ ಏನ್ ತಯಾರಿಸಿದ್ರು ಇದು ಈ ಹುಣಸೆ ಹಣ್ಣು ಬದಲು ಅಥವಾ ಟೊಮ್ಯಾಟೊ ಹಣ್ಣು ಬದಲು ನಾವು ಉಪಯೋಗಿಸುವಂತ ವಸ್ತುಗೆ ಇದು ಮಾವಿನಕಾಯಿ ಆಮ್ಸೋಲ್ ಅಂತ ಹೇಳ್ತಾರೆ. ಹುಳಿ ಅಂಶವನ್ನ ಇದು ಕೊಡುತ್ತೆ ನಮ್ಮ ಒಂದು ಆಹಾರ, ದಿನನಿತ್ಯ ಆಹಾರದಲ್ಲೂ ಕೂಡ ಇದನ್ನು ಉಪಯೋಗಿಸ್ಕೋಬಹುದು. ಮತ್ತೆ ಈ ಚಿತ್ರಾನ್ನದಂತ ಒಂದು ಈ ಅಡಿಗೆಗಳನ್ನ ತಯಾರಿಸುವಾಗಲೂ ಕೂಡ ಬಳಸ್ಕೋಬಹುದು. ಹೌದೌದು, ಖಂಡಿತ. ಈಗ ಮಾವಿನಕಾಯಿ ಸೀಸನ್ ಇರುವಾಗಂತೂ ಮಾವಿನಕಾಯಿನೇ ತುರಿದು ಬಿಟ್ಟು ಹಾಕಿ ಚಿತ್ರಾನ್ನ ಮಾಡ್ತಾರೆ, ಮಾವಿನಕಾಯಿ ಚಿತ್ರಾನ್ನ. ಬಟ್ ಮಾವಿನಕಾಯಿ ಇಲ್ಲದೆ ಇರುವಾಗಲೂ ಈ ಆಮ್ಸೋಲ್ ಉಪಯೋಗಿಸ್ಬಿಟ್ಟು ಈ ಮಾವಿನಕಾಯಿ ಚಿತ್ರಾನ್ನ ತಯಾರಿಸಬಹುದು. ಮುಖ್ಯವಾಗಿ ಇಲ್ಲಿವರೆಗೂ ತಾವು ತಿಳಿಸಿದ್ದು ಮಾವಿನಕಾಯಿಯನ್ನು ಬಳಸ್ಕೊಳ್ಳುವಂತ ಪದಾರ್ಥಗಳನ್ನ. ಇನ್ನ ಮಾವಿನ ಹಣ್ಣನ್ನ ಬಳಸ್ಕೊಂಡು ಮಾಡುವಂತ ಪದಾರ್ಥಗಳು ಯಾವ್ಯಾವು ಅಂತ? ಮಾವಿನ ಹಣ್ಣಿನಿಂದ ನಾವು ಜಾಮ್ ತಯಾರಿಸಬಹುದು, ಜೆಲ್ಲಿ ತಯಾರಿಸಬಹುದು, ಸ್ಕ್ವಾಶ್ ತಯಾರಿಸಬಹುದು, ಆಮೇಲೆ ಕ್ಯಾಂಡಿ ಅಥವಾ ಲೆದರ್ ಅಂತ ಹೇಳ್ತೀವಿ ಅದನ್ನು ಕೂಡ ತಯಾರಿಸಬಹುದು. ಈಗ ಜಾಮ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾವಿನ ಹಣ್ಣಿನ ಜಾಮ್ ಮಾಡುವಾಗ ಮಾವಿನ ಹಣ್ಣಿನ ತಿರುಳು ಬೇಕು ನಮಗೆ 1 ಕೆಜಿಯಷ್ಟು. ಇದಕ್ಕೆ ಸರಿ ಪ್ರಮಾಣದ ಸಕ್ಕರೆ ಅಂಶ ಹಾಕಬೇಕಾಗತ್ತೆ, ಅದು ಕೂಡ 1 ಕೆಜಿ. ಇದಕ್ಕೆ ಸಿಟ್ರಿಕ್ ಆಮ್ಲ ಅದು 1-2 ಗ್ರಾಂನಷ್ಟು ಹಾಕಬೇಕಾಗತ್ತೆ. ಮತ್ತೆ ಈ ಮಾವಿನಕಾಯಿದು ಜಾಮ್ ಮಾಡುವಾಗ ಇದಕ್ಕೆ ಪೆಕ್ಟಿನ್ ಕಂಟೆಂಟ್ ಹಾಕಬೇಕಾಗತ್ತೆ. ಸೊ ಅದು 1 ಕೆಜಿಗೆ 6 ಗ್ರಾಂನಷ್ಟು ಪೆಕ್ಟಿನ್ ಕಂಟೆಂಟ್ ಹಾಕಬೇಕಾಗತ್ತೆ. ಈಗ ನಾವೇನಾದ್ರೂ ಮಿಶ್ರ ಜಾಮ್ ಮಾಡೋದಾದ್ರೆ ಅವಾಗ ನಾವು ಪೆಕ್ಟಿನ್ ಅವಾಯ್ಡ್ ಮಾಡಬಹುದು, ಅಂದ್ರೆ ಬೇರೆ ಹಣ್ಣುಗಳನ್ನ ಇದ್ರ ಜೊತೆ ಮಿಶ್ರಣ ಮಾಡಿದ್ರೆ. ಸೊ ಇದರಲ್ಲಿ ಪೆಕ್ಟಿನ್ ಅಂಶ ಕಡಿಮೆ ಇರೋದ್ರಿಂದ ಇದಕ್ಕೆ ನಾವು ಪೆಕ್ಟಿನ್ ಹೆಚ್ಚುವರಿಯಾಗಿ ಹಾಕಬೇಕಾಗತ್ತೆ. ಸೊ ಈಗ ನಾವು ಈ ಜಾಮ್ ಮಾಡುವ ವಿಧಾನ ಹೇಗಂದ್ರೆ ಈ ರಸವನ್ನ ತಗೊಳ್ಬೇಕು ಫಸ್ಟ್, ಅದನ್ನ ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಳ್ಬೇಕು, ಆಮೇಲೆ ಅದು ಒಂದ್ಸಲ ಜರಡಿಯಲ್ಲಿ ಶೋಧಿಸ್ಕೊಳ್ಬೇಕು. ಸೊ ಇದು ಶೋಧಿಸ್ಕೊಂಡ್ಮೇಲೆ ಈ ಸಕ್ಕರೆ ಪಾಕ ಮಾಡಿಕೊಂಡು ಅದರಲ್ಲಿ ನಾವು ಈ ಜಾಮನ್ ಕೂಡ ಬೆರೆಸ್ಕೊಂಡು ಈ ಸಕ್ಕರೆ ಪಾಕ ಮಾಡುವಾಗ ನೀರಿನ ಅಂಶ ಕಡಿಮೆ ಆಗಿರ್ಬೇಕು. ಸೊ ಆಮೇಲೆ ಚೆನ್ನಾಗಿ ಬೇಯಿಸಬೇಕು ಇದನ್ನ. ಇದು ಬೇಯಿಸಿ ಜಾಮ್ ಹದ ಬಂದಾಗ ಆ ಪೆಕ್ಟಿನ್ ಏನ್ 6 ಗ್ರಾಂ ಹೇಳದ್ನಲ್ಲ ಅದನ್ನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಆ ಟೈಮಲ್ಲಿ ಹಾಕಬೇಕಾಗತ್ತೆ ಇದು. ಅದು ಆಮೇಲೆ ಚೆನ್ನಾಗಿ ಕುದ್ದಾದ್ಮೇಲೆ ಅದು ಜಾಮ್ ಹದ ಬಂದಾಗ ನಾವು ಅದನ್ನ ಇಳಿಸಬೇಕಾಗತ್ತೆ. ಕೊನೆ ಹಂತದಲ್ಲಿ ಈ ಸಿಟ್ರಿಕ್ ಆಸಿಡ್ ಕೂಡ ನಾವು ಇದಕ್ಕೆ ಸೇರಿಸಬೇಕಾಗತ್ತೆ. ಎಷ್ಟು ದಿನ ಇಟ್ಕೋಬಹುದು ಅಂತಾರೆ ಈ ಮಾವಿನ ಹಣ್ಣಿನ ಜಾಮ್ ಅನ್ನ? ಇದಕ್ಕೆ ಕೂಡ ರಕ್ಷಕ ವಸ್ತು ಹಾಕಿದ್ರೆ 1-3 ತಿಂಗಳವರೆಗೂ ಇಟ್ಕೋಬಹುದು. 6 ತಿಂಗಳವರೆಗಂತೂ ನಾವು ಬಳಸ್ಕೋಬಹುದು. ಇನ್ನ ಮಾವಿನ ಹಣ್ಣಿನ ಸ್ಕ್ವಾಶ್ ತಯಾರಿಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮಾವಿನ ಕಾಯಿ ಸ್ಕ್ವಾಶ್ ಆಗ್ಲೇ ಹೇಳ್ದೆ ನಾವು, ಅದೇ ರೀತಿಯಾಗಿ ಮಾವಿನ ಹಣ್ಣಿನ ಸ್ಕ್ವಾಶ್ ಕೂಡ ತಯಾರಿಸಬಹುದು. ಅಲ್ಲಿ ಕಾಯಿ ಬಳಸ್ಕೊಳ್ತೀವಿ, ಇಲ್ಲಿ ತಿರುಳು ಬಳಸ್ಕೊತೀವಿ. ಇಲ್ಲಿ ಸಕ್ಕರೆ ಅಂಶನೂ ಇನ್ನೂ ಸ್ವಲ್ಪ ಜಾಸ್ತಿ ಬಳಸ್ತೀವಿ, ಅಂದ್ರೆ 1 ಕೆಜಿ ಈ ಹಣ್ಣಿನ ತಿರುಳಿಗೆ 1.5 ಕೆಜಿ ಅಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ. ಇದಕ್ಕೂ ಕೂಡ ಸಿಟ್ರಿಕ್ ಆಸಿಡ್ ಅಥವಾ ಸಿಟ್ರಿಕ್ ಆಮ್ಲ ಹಾಕಬೇಕಾಗತ್ತೆ. ಆಮೇಲೆ ಇದು ನಾವು ತುಂಬಾ ದಿನ ಇಡಬೇಕಾದ್ರೆ ರಕ್ಷಕ ವಸ್ತು ಕೂಡ ಹಾಕಬೇಕಾಗತ್ತೆ, ಅಂದ್ರೆ ಮುಖ್ಯವಾಗಿ ಪೊಟಾಶಿಯಂ ಮೆಟಾಬೈಸಲ್ಫೇಟ್ ನ ಬಳಸ್ಕೋಬಹುದು. ಹೌದು, ರಕ್ಷಕ ವಸ್ತುವನ್ನಾಗಿ. ಇನ್ನ ಈ ಮಾವಿನ ಹಣ್ಣಿನ ಕ್ಯಾಂಡಿ ಅಂತ ತಾವು ಹೇಳಿದ್ರಿ, ಇದನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು? ಈ ಮಾವಿನ ಹಣ್ಣಿನ ಕ್ಯಾಂಡಿ ಅಥವಾ ಇದಕ್ಕೆ ಲೆದರ್ ಕೂಡ ಅಂತ ಹೇಳ್ತಾರೆ. ಅಂದ್ರೆ ಇದು ಹೇಗೆ ಮಾಡೋದಂದ್ರೆ, ಈ ಮಾವಿನ ತಿರುಳೇನಿರುತ್ತಲ್ಲ, ಸೊ ಈ ತಿರುಳಿಗೆ ಸ್ವಲ್ಪ ಸಕ್ಕರೆ ಅಂಶ ಸೇರಿಸ್ಬಿಟ್ಟು ನೀವು ಒಂದು 5 ಸೆಂಟಿಮೀಟರ್ ಅಷ್ಟು ಅಗಲ ಬರೋ ತರ ಒಂದು ತಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಒಣಗಿಸ್ಬೇಕು. ಅದು ಒಣಗಿಸುವ ಯಂತ್ರದಲ್ಲಾದ್ರೂ ಒಣಗಿಸಬಹುದು ಅಥವಾ ಬಿಸಿಲಿನಲ್ಲಾದ್ರೂ ಒಣಗಿಸಬಹುದು ತಿರುಳ್ನ. ಸೊ ಅದು ಒಣಗ ಆದ ಮೇಲೆ ಈ ಏನ್ 1 ಸೆಂಟಿಮೀಟರ್ ಇಂದ 0.3 ಸೆಂಟಿಮೀಟರ್ ಅಂದ್ರೆ 1/3 ಭಾಗದಷ್ಟು ಕಡಿಮೆ ಆಗುತ್ತೆ. ಹೌದು, ಕುಗ್ಗುತ್ತೆ ಒಣಗದ ಮೇಲೆ. ಸೊ ಅದು ಒಣಗದ ಮೇಲೆ ಅದ್ರ ಮೇಲೆ ಇನ್ನೂ ಒಂದು 5 ಸೆಂಟಿಮೀಟರ್ ಅಷ್ಟು ಮತ್ತೆ ಫ್ರೆಶ್ ಆಗಿ ತಿರುಳನ್ನ ಹಾಕಬೇಕಾಗುತ್ತೆ ಅದ್ರ ಮೇಲೆ. ಸೊ ಈ ರೀತಿ ಒಂದು 5-6 ಸಲ ಮಾಡಿದಾಗ ನಮಗೆ 1-1.5 ಸೆಂಟಿಮೀಟರ್ ಅಷ್ಟು ಉದ್ದ ನಮಗೆ ಅದು ಲೆದರ್ ಅಥವಾ ಕ್ಯಾಂಡಿ ಸಿಗುತ್ತೆ. ಉದ್ದ ಮತ್ತು ದಪ್ಪ ದಪ್ಪ. ಸೊ ಇದನ್ನ ನಾವು ಒಂದ್ ತಟ್ಟೆಯಲ್ಲಿ ಹಾಕಿ ನಾವು ಯಾವ್ದ್ರಲ್ಲಾದ್ರೂ ಒಣಗಿಸಬಹುದು. ಈ ಸೌರಶಕ್ತಿ ಉಪಯೋಗಿಸಿ ಒಣಗಿಸಬಹುದು ಅಥವಾ ಈ ಯಂತ್ರಗಳು ಬಂದಿದಾವೆ ಆ ಯಂತ್ರಗಳು ಕೂಡ ನಾವು ಇದನ್ನ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಒಣಗಿಸಬಹುದು, ಖಂಡಿತ ಒಣಗಿಸಬಹುದು. ಆಮೇಲೆ ಇದು ನಾವು ಬೇಕಾದ ಆಕಾರಕ್ಕೆ ಕತ್ತರಿಸಿ ಅದನ್ನ ಕ್ಯಾಂಡಿ ತರ ಮಾರಾಟ ಮಾಡಬಹುದು. ಒಣಗಿಸೋದಷ್ಟೇ ಇದ್ರಲ್ಲಿ ಒಣಗಿಸೋದಷ್ಟೇ. ಬಟ್ ಅದರಲ್ಲೂ ಶುಚಿತ್ವ ತುಂಬಾ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಒಣಗಿಸುವಾಗ ಧೂಳು ದುಮ್ಮು ಎಲ್ಲ ಬೀಳೋ ಸಾಧ್ಯತೆ ಇದೆ, ಖಂಡಿತ ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಬಹಳ ತೆಳುವಾದ ಬಟ್ಟೆ ಏನಾದ್ರೂ ಮೇಲೆ ಹಾಕುವಂತ ಆತರ ಯೋಚನೆಗಳನ್ನ ಮಾಡ್ಕೋಬಹುದು. ಅಂದ್ರೆ ಮಕ್ಕಳಿಗೆ ಇವನ್ನ ಚಾಕ್ಲೇಟ್ ರೀತಿಯಲ್ಲಿ ಕೊಡಬಹುದು. ಹೌದು, ಖಂಡಿತ. ಮನೆಯಲ್ಲಿ ಏನ್ ನಮ್ಮ ಬೇರೆ ಬೇರೆ ಸಕ್ಕರೆ ಹೆಚ್ಚಿರುವಂತಹ ಒಂದು ಪದಾರ್ಥಗಳನ್ನು ಕೊಡೋದಕ್ಕಿಂತ ಈ ರೀತಿ ಒಂದು ಪೌಷ್ಟಿಕಾಂಶ ಭರಿತ ಚಾಕ್ಲೇಟ್ಗಳನ್ನ ಕೊಡಬಹುದು, ಖಂಡಿತ. ಈ ರೀತಿಯಾಗಿ ನಾವು ಈ ಮಾವಿನ ಕಾಯಿ ಮತ್ತು ಮಾವಿನ ಹಣ್ಣಿನಿಂದ ವಿವಿಧ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸ್ಕೋಬಹುದು. ಆತ್ಮೀಯ ರೈತ ಮಹಿಳೆಯರೇ ಮತ್ತು ರೈತ ಬಾಂಧವರೇ, ಈ ಮಾವಿನ ಹಣ್ಣಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಮಗೆ ಬೇಕಾಯಿತು ಅಂದರೆ ಡಾಕ್ಟರ್ SM ಸವಿತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8722244999. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8722244999. ತುಂಬ ಸಂತೋಷ ಡಾಕ್ಟರ್ ಸವಿತಾ ಅವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವಿನ ಹಣ್ಣಿನ ಮತ್ತು ಮಾವಿನ ಕಾಯಿಯ ಪೌಷ್ಟಿಕತೆ ಬಗ್ಗೆ ಮತ್ತು ಇವುಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಅವರು ಮನೆ ಮಾಡ್ತಲೇ ಈ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಿಕೊಂಡು ಬಳಸ್ಕೋಬಹುದು ಮತ್ತು ಮಾರಾಟ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಮಾವಿನ ಪೌಷ್ಟಿಕತೆ ಮತ್ತು ಮೌಲ್ಯವರ್ಧನೆ ಈ ಕುರಿತು ಡಾ ಸವಿತಾ SM ಅವರೊಂದಿಗೆ ಸಂದರ್ಶನ ಕೇಳಿದರೆ ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನಾನು ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? BJP ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ BJP ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. BJPಯೇ ಭರವಸೆ. BJPಗೆ ಮತ ನೀಡಿ. एक बिस्किट का पैकेट देना. ये लीजिए. अरे बहन जी, इस पर क्या ढूंढ रही हैं? MRP छोड़िए, लाइए 10 रुपए दीजिए. ऐसे कैसे छोड़ दूं? इसकी MRP तो 9 रुपए है. MRP का अर्थ होता है अधिकतम खुदरा मूल्य सभी करों सहित, समझे? पैकेज्ड प्रोडक्ट्स पर MRP जरूर देखें और उससे अधिक भुगतान ना करें. उल्लंघन कर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಈಗ ಜನಪದ ಗೀತೆ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರ್ದಾವೆ, ಮಾಕರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಕರ ಗುರುವೆ ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರ್ದಾವೆ, ಮಾಕರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಯಕಾರ ಗುರುವೆ ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ ಕೂಗಿ ಕೂಗಿ ಕರ್ದಾವೆ, ಮಾಯಕಾರ ಗುರುವೆ ಮುದ್ದು ಬೈರುವ ಚುಂಚನಗಿರಿಯ, ಮಾಯಕಾರ ಗುರುವೆ ಮುದ್ದು ಬೈರುವ. ಶರಣೆಂದು ಶಿವನಿಗೆ, ಶರಣೆಂದು ಗುರುವಿಗೆ, ಶರಣೆಂದು ಶಿವನಿಗೆ, ಶರಣೆಂದ ಗುರುವಿಗೆ, ಶರಣೆಂದ ಮುವನು ಭೈರವನ ಪಾದಕ್ಕೆ, ತೊರವೆತ್ತಿ ಹಾಡಿ ಕರೆದವು ಮುದ್ದು ಬೈರುವ. ಕೊಂಬೆ ಕೊಂಬೆಲ್ಲ ಕೋಗಿಲೆ

ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.